ರಸಗೊಬ್ಬರಗಳು ಮಣ್ಣಿನಲ್ಲಿ ಸೇರ್ಕೊಂಡಾಗ ಕೆಲವೊಂದು ರಸಗೊಬ್ಬರಗಳು ಲೀಚಿಂಗ್ ಲಾಸಸ್ ಆಗುತ್ತೆ. ಈಗ ಯೂರಿಯಾ ಕೊಟ್ಟರೆ ಅದು ಲೀಚ್ ಆಗ್ತಾ ಕೆಳಗಡೆ ಭೂಮಿ ಒಳಗಡೆ ಹೋಗಿ ಬೆಳೆಗೆ ಸಿಗೋದಿಲ್ಲ, ಆ ರೀತಿ ಆಗುತ್ತೆ. ಆದರೆ ಫಾಸ್ಫರಸ್ ಅಂದರೆ ರಂಜಕ ಕೊಟ್ಟಾಗ ಅದು ಫಿಕ್ಸೇಷನ್ ಆಗುತ್ತೆ. ಫಿಕ್ಸೇಷನ್ ಅಂದರೆ ಅದೇನಾಗುತ್ತೆ ಅಂದರೆ ಬೆಳೆಗೆ ಯಾವುದೋ ಒಂದು ರೂಪದಲ್ಲಿ ಬೆಳೆ ಆ ಪೋಷಕಾಂಶನ ಹೀರ್ಕೊಳ್ಳೋವಂಥದ್ದಿರುತ್ತೆ. ಆದರೆ ಕೆಲವೊಂದು ಸಮಯದಲ್ಲಿ ಈ ರಂಜಕ ಪೋಷಕಾಂಶ ಏನು ನಾವು ಮಣ್ಣಿಗೆ ಹಾಕಿದಾಗ ಅದು ಪರಿವರ್ತನೆ ಆಗುತ್ತೆ, ಅಂದರೆ ಬೆಳೆಗೆ ಲಭ್ಯ ಆಗದೇ ಇರೋವಂಥ ಫಾರಮ್ಗೆ ಅದು ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಅದನ್ನು ಬೆಳೆ ತಗೊಳ್ಳೋದಕ್ಕಾಗಲ್ಲ, ನೀವೆಷ್ಟೇ ಕೊಟ್ಟರು ಬೆಳೆಗೆ ಅದು ಸಿಗೋದಿಲ್ಲ. ಆ ರೀತಿ ಸಮಸ್ಯೆ ರಂಜಕದಲ್ಲಾಗುತ್ತೆ. ಪೊಟ್ಯಾಷಲ್ಲೂ ಕೂಡ ಲೀಚಿಂಗ್ ಲಾಸಸ್ ಆಗುತ್ತೆ. ಈ ಎಲ್ಲ ಲಾಸಸ್ನ ಕಡಿಮೆ ಮಾಡಬಹುದು ರಸಾವರಿ ಪದ್ಧತಿ ಮೂಲಕ ಕೊಟ್ಟಾಗ. ಯಾಕಂದ್ರೆ ನಾವು ಬಹಳ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಿದ್ದೀವಿ, ನೀರಿನಲ್ಲಿ ಕರಗಿಸಿ ಕೊಡ್ತಾ ಇರೋದ್ರಿಂದ ಈಸಿಯಾಗಿ ಬೆಳೆ ಅದನ್ನ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಕರಗಿಸಿ ನಾವು ಕೊಡ್ತಾ ಇರೋದ್ರಿಂದ ಆ ಪೋಷಕಾಂಶ ಮಣ್ಣಿನಲ್ಲಿ ಎಲ್ಲಾ ಕಡೆ ಹರಡುವಂಥದ್ದು ಪ್ರೋಸೆಸ್ ಏನಿದೆಯಲ್ಲ ಅದು ತುಂಬಾ ಈಸಿಯಾಗಿ ಆಗುತ್ತೆ. ಎಲ್ಲಾ ಕಡೆಗೂ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ನ್ಯೂಟ್ರಿಯೆಂಟ್ಸ್. ಸೊ ಎಲ್ಲಾ ಕಡೆಗೂ ಬೆಳೆಗೆ ಸಮರ್ಪಕವಾಗಿ ಪೋಷಕಾಂಶ ಸಿಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಾಗುತ್ತೆ, ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶ ಸಿಗೋದ್ರಿಂದ ಬೆಳೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅದರದ್ದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಫೋಟೋಸಿಂಥೆಸಿಸ್ ಅಂತ ಏನು ಹೇಳ್ತೀವಲ್ಲ ಅದು ಚೆನ್ನಾಗಾಗುತ್ತೆ. ಮತ್ತೆ ಅಲ್ಲಿ ಕ್ಲೋರೋಫಿಲ್ ಸಿಂಥೆಸಿಸ್ ಚೆನ್ನಾಗಾಗುತ್ತೆ, ಅಮೈನೋ ಆಸಿಡ್ ಸಿಂಥೆಸಿಸ್ ಆಗುತ್ತೆ, ಪ್ರೋಟೀನ್ ಸಿಂಥೆಸಿಸ್ ಆಗುತ್ತೆ. ಎಲ್ಲಾ ರೀತಿ ಅದೇನು ಫಿಸಿಯೋಲಾಜಿಕಲ್ ರಿಯಾಕ್ಷನ್ಸ್ ಇರುತ್ತಲ್ಲ ಗಿಡದ ಇದರಲ್ಲಿ ಅವೆಲ್ಲಾನು ಬಹಳ ಸಮರ್ಪಕವಾಗಿ ಆಗೋದ್ರಿಂದ ಕೊನೆಗೇನಾಗುತ್ತೆ, ಗಿಡ ಫಸ್ಟ್ ಹೀರ್ಕೊಳ್ಳುತ್ತೆ ಎಲೆಗಳಿಗೆ, ಹೀರ್ಕೊಂಡ ನಂತರ ಎಲೆಗಳಲ್ಲಿ ಕನ್ವರ್ಷನ್ ಆಗುತ್ತೆ ಅಂದ್ರೆ ಫೋಟೋಸಿಂಥೆಸಿಸ್ ಆಗುತ್ತೆ. ಆ ನಂತರ ಅಲ್ಲಿ ಉತ್ಪಾದನೆಯಾದಂತ ಪೋಷಕಾಂಶಗಳು ಅಂದ್ರೆ ಅಲ್ಲೇನು ಆಹಾರ ಉತ್ಪತ್ತಿ ಆಗುತ್ತಲ್ಲ ಅದೆಲ್ಲಾ ಪೋಷಕಾಂಶಗಳನ್ನ ಕೊನೆಗೆ ಅದು ಗಡ್ಡೆಗೆ ಕಳಿಸುತ್ತೆ. ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತೀವಿ, ಒಂದು ಗಿಡದ ಮೇಲ್ಭಾಗದಿಂದ ಅದರದ್ದು ರಿಪ್ರೊಡಕ್ಟಿವ್ ಗ್ರೋತಿಗೆ ಆ ಟ್ರಾನ್ಸ್ಲೊಕೇಶನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಅಪ್ಟೇಕ್ ಚೆನ್ನಾಗಾಗುತ್ತೆ. ಗಿಡ ಪೋಷಕಾಂಶಗಳನ್ನ ಹೀರ್ಕೊಳ್ಳೋಂಥದ್ದು ಬಹಳ ಉತ್ತಮವಾಗಿರುತ್ತೆ, ಹೀರ್ಕೊಂಡಂತ ಪೋಷಕಾಂಶನ ಗಡ್ಡೆಗಳಿಗೆ ಒದಗಿಸೋದ್ರಲ್ಲೂ ಬಹಳ ಚೆನ್ನಾಗಾಗುತ್ತೆ. ಎಲ್ಲಾ ಕಾರಣಗಳಿಂದಾಗಿ ಅತ್ಯುತ್ತಮವಾದಂತ ಗುಣಮಟ್ಟದ ಗಡ್ಡೆಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹೇಳ್ತಾರೆ, ಯಾವುದೇ ನಾವು ರಾಸಾಯನಿಕ ಗೊಬ್ಬರನ 45-60 ದಿವಸದೊಳಗೆ ಕೊಟ್ಟು ಮುಗಿಸ್ಬೇಕು ಅಂತ. ನೀವು 10-7 ದಿವಸದಲ್ಲಿ ಹಿಂಗೆ ಕಂಟಿನ್ಯೂಸ್ ಕೊಡಬೇಕಂತ ಹೇಳ್ತಾ ಇದ್ರ, ಇದರಿಂದ ಏನಾದರೂ ದುಷ್ಪರಿಣಾಮಗಳಾಗುತ್ತೆ ಬೆಳೆ ಮೇಲೆ? 45-60 ದಿನಗಳಲ್ಲಿ ಕೊಡಬೇಕು ಅಂದರೆ ಅದು ಮಣ್ಣಿಗೆ ಹಾಕಿದಾಗ, ಮಣ್ಣಿಗೆ ನಾವೇನು ಡೈರೆಕ್ಟ್ ಆಗಿ ರಸಗೊಬ್ಬರಗಳನ್ನ ಹಾಕಿದಾಗ. ಆದರೆ ಈರುಳ್ಳಿ ಬೆಳೆನಲ್ಲಿ ಏನಾಗುತ್ತೆ ಅಂದರೆ 45 ದಿನಗಳವರೆಗೆ ಬರೀ ವೆಜಿಟೇಟಿವ್ ಗ್ರೋತ್ ಆಗುತ್ತೆ. 45 ದಿನಗಳವರೆಗೂ ಗಿಡ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಗಡ್ಡೆ ಫಾರ್ಮೇಷನ್ ಅಲ್ಲಿ ಕಾಣೋದಿಲ್ಲ. 45 ದಿನಗಳ ನಂತರನೇ ಅದು ಗಡ್ಡೆ ಫಾರ್ಮೇಷನ್ ಆಗೋದು ಗಿಡದಲ್ಲಿ. ಅವಾಗ ಏನಾಗುತ್ತೆ, ನಮ್ಗೆ ಗಿಡ ಬೆಳವಣಿಗೆ ಆಗೋದು ಎಷ್ಟು ಮುಖ್ಯನೋ ಅದರದ್ದು ಗಡ್ಡೆ ಫಾರಂ ಆಗೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ನೀವು 45 ದಿನಕ್ಕೆ ರಸಗೊಬ್ಬರ ಕೊಡೋದನ್ನ ನಿಲ್ಲಿಸ್ಬಿಟ್ಟಾಗೇನಾಗುತ್ತೆ, ಗಡ್ಡೆ ಆಗೋ ಅಂತ ಸಮಯದಲ್ಲಿ ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶ ಸಿಗೋದಿಲ್ಲ. ಹಂಗಾಗಿ ಏನಾಗುತ್ತೆ, ಆ ಗಡ್ಡೆಗಳ ಬೆಳವಣಿಗೆಯಲ್ಲಿ ಅದ್ರ ಸೈಜ್ ಬರೋದಾಗಿರ್ಲಿ ಅದರದ್ದು ಗುಣಮಟ್ಟ ಆಗಿರ್ಲಿ ಅದರಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ನಾವಿಲ್ಲಿ ಸ್ಪ್ಲಿಟ್ ಮಾಡಿ ಕೊಡೋದ್ರಿಂದ ಏನಾಗುತ್ತೆ, ಅಪ್ ಟು 90 ದಿನಗಳವರೆಗೆ ನಾವು ಕೊಡೋದ್ರಿಂದ ಪೂರ್ತಿ ಅದರದೇನು ವೆಜಿಟೇಟಿವ್ ಗ್ರೋತು ಪ್ಲಸ್ ರೀಪ್ರೊಡಕ್ಟಿವ್ ಗ್ರೋತು ಎರಡಕ್ಕೂ ಕೂಡ ನಾವು ಸಮಾನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಒದಗಿಸ್ತೀವಿ ನಾವು 90 ದಿನಗಳವರೆಗೂ. ಹಂಗಾಗಿ ಏನಾಗುತ್ತೆ, ಅಲ್ಲಿ ಗಡ್ಡೆಗಳಿಗೆ ಹೆಚ್ಚಿನದಾಗಿ ಪೋಷಕಾಂಶ ಸಿಗ್ತಾ ಹೋಗುತ್ತೆ. ಗಡ್ಡೆ ಆಗುವಂತ ಸಮಯದಲ್ಲಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೂ ಸಮರ್ಪಕವಾಗಿ ಸಿಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಒಳ್ಳೆ ಕ್ವಾಲಿಟಿ ಅಂದ್ರೆ ಒಳ್ಳೆ ಗುಣಮಟ್ಟದ ಗಡ್ಡೆಗಳ ಆಗೋದಕ್ಕೆ ಅಲ್ಲಿ ಅನುಕೂಲಕರವಾದಂತ ವಾತಾವರಣ ಬೆಳೆಗೆ ಸಿಗುತ್ತೆ. ನಾವು 90 ದಿವಸದವರೆಗೂ ಈ ತರ ರಸಬರಿಯಲ್ಲಿ ಈ ತರ ಗೊಬ್ಬರ ಕೊಟ್ಟಾಗ ಮುಂದೆ ಗೆಡ್ಡೆ ಕಳೆಯ ಸಾಧ್ಯತೆ ಏನಾದರೂ ಇರುತ್ತೆ? ಸಾಕಷ್ಟು ಜನ ರೈತರು ರಾಸಾಯನಿಕ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಕೊನೆಯಲ್ಲಿ ನಮಗೆ ಗೆಡ್ಡೆ ಕೊಳ್ತು ಸಾಕಷ್ಟು ನಷ್ಟ ಆಯ್ತು ಅಂತ ಈ ವರ್ಷನೂ ಸಾಕಷ್ಟು ಜನ ರೈತರು ಈ ತರ ಅನುಭವನ ಹೇಳ್ಕೊಂಡಿದ್ದಾರೆ, ಇದರಿಂದ ಯಾವುದೇ ರೀತಿ ಅನಾನುಕೂಲಗಳಾಗಲ್ಲ? ಗಡ್ಡೆ ಕೊಳೆಯೋದಕ್ಕೆ ರಸಗೊಬ್ಬರಗಳಿಂದ ಗಡ್ಡೆ ಕೊಳೆಯುವಂಥದ್ದೇನು ಆಗೋದಿಲ್ಲ. ಏನಾದರೂ ನೀರಿನ ಪ್ರಮಾಣ ಜಾಸ್ತಿ ಕೊಟ್ಟಾಗ ಗಡ್ಡೆ ಕೊಳೆಯುವಂಥ ಸಮಸ್ಯೆ ಕಂಡು ಬರ್ಬೋದು. ಆದರೆ ನಾವಿಲ್ಲಿ ಡ್ರಿಪ್ ಮೂಲಕ ನೀರು ಕೊಡ್ತಾ ಇರೋದು, ಹನಿ ನೀರಾವರಿ ಮೂಲಕ ಕೊಡ್ತಾ ಇರೋದು, ನಾವಿಲ್ಲೆಲ್ಲೂ ನೀರನ್ನು ಜಾಸ್ತಿ ಕೊಡೋಕ್ಕೆ ಅವಕಾಶನೇ ಇಲ್ಲ ನಮಗೆ. ನಾವು 1-2 ಗಂಟೆ ಡ್ರಿಪ್ ಆನ್ ಮಾಡಿಬಿಟ್ರೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಸಿಗುತ್ತೆ. ಮತ್ತೆ ನಾವು ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು, ಯಾವಾಗ ಅಲ್ಲಿ ಒಣಗಿದೆ ಭೂಮಿಗೆ ನೀರಿನ ಅವಶ್ಯಕತೆ ಇದೆ ಅನ್ನೋದನ್ನ ನೋಡಿಕೊಂಡು ಅದ್ರ ಪ್ರಕಾರ 3 ದಿನದ ಅಂತರದಲ್ಲೋ 4 ದಿನದ ಅಂತರದಲ್ಲೋ ನಮ್ಮ ಮಣ್ಣಿನ ಗುಣಮಟ್ಟನ ನೋಡಿಕೊಂಡು, ಈಗ ಕಪ್ಪು ಭೂಮಿ ಆದರೆ ನೀವು ಪದೇ ಪದೇ ನೀರು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ, ಅದೇ ಕೆಂಪು ಭೂಮಿ ಆದರೆ ಸ್ವಲ್ಪ ಹೆಚ್ಚು ಫ್ರೀಕ್ವೆಂಟ್ ಆಗಿ ನಿಮಗೆ ಡ್ರಿಪ್ ಇರಿಗೇಷನ್ ಕೊಡ್ತಾ ಹೋಗ್ಬೇಕಾಗತ್ತೆ. ಆ ರೀತಿ ಮಣ್ಣಿಗೆ ಹೊಂದಾಣಿಕೆ ಆಗುವಂಗೆ ಅದ್ರಲ್ಲಿ ತೇವಾಂಶ ಇದೆಯಾ ಇಲ್ಲ ಅಂತ ನಾವು ಪರೀಕ್ಷೆ ಮಾಡಿಕೊಂಡೇನೆ ಇಲ್ಲಿ ಹನಿ ನೀರಾವರಿನ ಕೊಡ್ತಾ ಹೋಗ್ಬೇಕಾಗತ್ತೆ. ಇಲ್ಲೆಲ್ಲೂ ನಾವು ಜಾಸ್ತಿ ನೀರಿನ ಅಂಶ ಕೊಡಲ್ಲ, ಮತ್ತೆ ನೀರು ನಿಲ್ಲೋ ಅಂತ ಅವಕಾಶನೇ ಇಲ್ಲ. ಹಂಗಾಗಿ ಗಡ್ಡೆ ಕೊಳೆಯೋ ಅಂತ ಸಮಸ್ಯೆ ಕಂಡು ಬರೋದಿಲ್ಲ. ನಮ್ಮ ಪ್ರಾತ್ಯಕ್ಷಿಕೆಯಲ್ಲಂತೂ ನಾನು ಹೇಳ್ತೀನಿ, ತುಂಬಾ ಉತ್ತಮವಾದ ಒಂದು ಸೇಬಿನ ಸೈಜ್ನಷ್ಟು ಗಡ್ಡೆಗಳನ್ನ ನಾವು ತಗೊಂಡಿದ್ವಿ. ನಮ್ಮ ಸ್ಟಾಫ್ ಎಲ್ಲರೂ ಕೂಡ ತಗೊಂಡಿದ್ರು. ಅದು ಕ್ವಾಲಿಟಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ 6 ತಿಂಗಳಿಟ್ಟರು ಕೂಡ ಗಡ್ಡೆ ಕೆಟ್ಟಿಲ್ಲ ನಮ್ದು. ಅಂತ ಒಳ್ಳೆ ಗುಣಮಟ್ಟದ ಗಡ್ಡೆಗಳನ್ನ ನಮ್ದು ಈ ಪ್ರಾತ್ಯಕ್ಷತೆ ಮೂಲಕ ನಾವು ಪಡ್ಕೊಂಡಿದ್ವಿ. ಹಂಗಾಗಿ ಗಡ್ಡೆ ಕೊಳೆಯೋ ಅಂತ ಸಮಸ್ಯೆ ಬರೋದಿಲ್ಲ. ಅದು ರಸಗೊಬ್ಬರ ನಾವೇನ್ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಲ್ಲ. 10 ದಿನಕ್ಕೆ ಎಷ್ಟು ಬೇಕಾಗತ್ತ ಬೆಳಗ್ಗೆ ಅಷ್ಟನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿ ಅಷ್ಟನ್ನೇ ಸ್ಪ್ಲಿಟ್ ಮಾಡಿ ಅದನ್ನ ನೀರಲ್ಲಿ ಕರಗಿಸಿನೇ ಕೊಡ್ತೀವಿ. ಅದು ಲಾಸು ಆಗಲ್ಲ, ಎಕ್ಸಸ್ಸು ಆಗಲ್ಲ. ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳಗ್ಗೆ ಸಿಗುತ್ತೆ. ಹಂಗಾಗಿ ಬೇರೆ ನಮ್ಮ ಪ್ರಾತ್ಯಕ್ಷತೆಯಲ್ಲಂತೂ ನಾವು ಯಾವ್ದೇ ರೀತಿ ಸಮಸ್ಯೆ ನಮಗೆ ಕಂಡು ಬರಲಿಲ್ಲ. ಕೇವಲ ಸಮಸ್ಯೆ ಬಂದಿದ್ದು ಅಂದ್ರೆ ಕೆಲವೊಂದು ರಸ ಇರುವ ಕೀಟಗಳ ಸಮಸ್ಯೆ ಕಂಡು ಬಂದಿತ್ತು. ಅದಕ್ಕೆ ಸೂಕ್ತ ಕ್ರಮ ನಾವು ಕೈಗೊಂಡ್ವಿ ಸರಿಯಾದ ಸಮಯದಲ್ಲಿ. ಹಂಗಾಗಿ ಅದು ಕೂಡ ನಾವು ನಿವಾರಣೆ ಮಾಡ್ಕೊಳ್ಳಿಕ್ ಆಯ್ತು, ಅನುಕೂಲ ಆಯ್ತು. ಈ ಬೆಳೆ ಬೆಳೆಯಂತ ರೈತರು ಈ ರಸಾವರಿಯಲ್ಲಿ ಗೊಬ್ಬರ ಇಷ್ಟೇ ಕೊಟ್ರೆ ಸಾಕಾಗತ್ತಾ? ಈಗ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಭೂಮಿಗೆ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಸೇರಿಸಬೇಕಾಗತ್ತ? ಸೇರಿಸ್ಬೇಕು, ಖಂಡಿತ ಸೇರಿಸ್ಬೇಕು. ಈರುಳ್ಳಿ ಬೆಳೆಗೆ ಅಂತಲ್ಲ, ನೀವ್ ಯಾವ್ದೇ ಬೆಳೆ ಬೆಳೆದ್ರು ಕೂಡ ಪ್ರತಿ ವರ್ಷ ಕಡ್ಡಾಯವಾಗಿ ಯಾವುದೋ ಒಂದು ರೀತಿಯ ಸಾವಯವ ಗೊಬ್ಬರನ ಭೂಮಿಗೆ ಸೇರಿಸಲೇಬೇಕು. ಆಗಷ್ಟೇ ನಮ್ಮ ಭೂಮಿಯ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಈ ರಸಾವರಿ ಪದ್ಧತಿ ಮಾಡೋದ್ರ ಮೂಲಕ ನಾವು ಮಣ್ಣಿನ ಆರೋಗ್ಯನ ಕೂಡ ಕಾಪಾಡದಂಗಾಗುತ್ತೆ. ಹೆಂಗಪ್ಪ ಆಗುತ್ತೆ ಅಂದ್ರೆ, ಅಲ್ಲಿ ಯಾವುದೇ ರೀತಿ ಹೆಚ್ಚಿನದಾಗಿ ಗೊಬ್ಬರ ಕೊಡೋದಿಲ್ಲ ಒಂದು, ಮತ್ತೆ ಯಾವುದೇ ರೀತಿ ಕಡಿಮೆನೂ ಆಗೋದಿಲ್ಲ. ಹಂಗಾಗಿ ಆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ರಸಾವರಿ ಪದ್ಧತಿ ಮೂಲಕ ಕೊಟ್ಟಾಗ ಯಾವುದೋ ಒಂದು ಪ್ರಮಾಣ ಜಾಸ್ತಿ ಆಗೋದು, ಯಾವುದೋ ಒಂದು ಪ್ರಮಾಣ ಕಡಿಮೆ ಆಗೋದು, ಈ ರೀತಿ ಆಗೋ ಅವಕಾಶ ಇಲ್ಲಿ ತುಂಬಾ ಕಡಿಮೆ. ಅದೇನಾಗುತ್ತೆ, ನಾವು ಬೆಳೆ ಹಾಕೋಕ್ ಮುಂಚೆ ಎಷ್ಟು ರಸಗೊಬ್ಬರಗಳು ಇತ್ತೋ ಅಷ್ಟೇ ಪ್ರಮಾಣನ ಬೆಳೆ ಕಟಾವು ಮಾಡಿದಾಗ್ಲೂ ಮಣ್ಣಿನಲ್ಲಿ ಇರೋ ರೀತಿ ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ನಮ್ಮ ಅಧ್ಯಯನದಲ್ಲಿ ಕಂಡು ಬಂದಿರೋಂಥದ್ದು ಅದೇನೆ ಅಂದ್ರೆ, ನಾವು ಬೆಳೆ ಹಾಕೋಕ್ ಮುಂಚೆ ಏನಿತ್ತು ಮಣ್ಣಿನ ಪರಿಸ್ಥಿತಿ ಅದನ್ನ ನಾವು ವಿಶ್ಲೇಷಣೆ ಮಾಡಿ ಪಡ್ಕೊಂಡಿರ್ತೀವಿ ಮಾಹಿತಿ. ನಂತರ ಬೆಳೆ ಕಟಾವಾದ ನಂತರನು ಮತ್ತೆ ಪರೀಕ್ಷೆ ಮಾಡ್ತೀವಿ. ಸೊ ಎರಡರಲ್ಲಿ ತುಂಬಾ ವ್ಯತ್ಯಾಸ ಏನ್ ಕಂಡು ಬಂದಿಲ್ಲ. ಹಂಗಾಗಿ ಮಣ್ಣಿನ ಆರೋಗ್ಯಕ್ಕೆ ಯಾವುದೇ ರೀತಿ ಸಮಸ್ಯೆನೂ ಇಲ್ಲಿ ಆಗೋದಿಲ್ಲ. ನಾವು ಜಾಸ್ತಿ ಏನು ಕೊಡಲ್ಲ. ನಾವು ಕೂಡ ನಮ್ಮ ಪ್ರಾತ್ಯಕ್ಷತೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ನರ್ಸರಿನಲ್ಲಿ ಸೋಯಿಂಗ್ ಮಾಡಿದ್ವಿ, 30 ದಿನ ಆದ ನಂತರ ನಾಟಿ ಮಾಡಿದ್ವಿ. ಹಂಗ್ ಮಾಡಿ ಮತ್ತೆ ಸ್ಪೇಸಿಂಗು ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದಾಗುತ್ತೆ. ಡ್ರಿಪ್ಪನ್ನು ಕರೆಕ್ಟ್ ಆಗಿ ಕೊಡ್ತೀವಿ, ಮಣ್ಣಿಂದು ಗುಣಲಕ್ಷಣ ನೋಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಎಷ್ಟು ದಿನಗಳ ಅಂತರದಲ್ಲಿ ನೀರನ್ನ ಕೊಡಬೇಕು ಹನಿ ನೀರಾವರಿ ಮೂಲಕ ಅನ್ನೋದನ್ನ ಕೊಡೋದ್ರಿಂದ ಆ ರೀತಿ ಮಣ್ಣಿನ ಆರೋಗ್ಯನೂ ಕೂಡ ಇಲ್ಲಿ ಕಾಪಾಡ್ದಂಗೆ ಆಗುತ್ತೆ. ಈ ಕಾರ್ಯಕ್ರಮ ಕೇಳಂತ ರೈತರು ಯಾರಾದರೂ ಈ ರಸಾವರಿ ಪದ್ಧತಿಯಲ್ಲಿ ಈ ತರ ಬೆಳೆನ ಬೆಳಿಬೇಕಂದಾಗ ಯಾವ ರೀತಿ ಇಳುವರಿ ನಿರೀಕ್ಷೆ ಮಾಡಬಹುದು? ಬೆಳೆದ್ರೆ ಇಳುವರಿ ಮಾಮೂಲು ಬೆಳೆಯೋದಕ್ಕಿಂತಲೂ ಒಂದು 15-20% ಹೆಚ್ಚಿನದಾಗಿ ಇಳುವರಿ ಪಡ್ಕೋಬಹುದು. ಮತ್ತೆ ಇನ್ನೊಂದು ನಾವು ಮುಖ್ಯವಾಗಿ ನಾನು ಹೇಳಕ್ ಏನ್ ಬಯಸ್ತೀನಿ ಅಂದ್ರೆ, ನಾನು ಹೇಳಿದೆ ಶಿಫಾರಸು ಮಾಡದಂತ ಗೊಬ್ಬರಗಳನ್ನ 100%, 75%, 50% ನಾವು ಕೊಟ್ಟಿದ್ವಿ ಅಂತ. ಬಟ್ ನಮ್ಗೆ ಇಲ್ಲಿ ಏನ್ ವ್ಯತ್ಯಾಸ ಆಗುತ್ತೆ ಅಂದ್ರೆ, ನೀವು 100%, 75% ಕೊಟ್ಟಾಗ ಇಳುವರಿ ಜಾಸ್ತಿ ವ್ಯತ್ಯಾಸ ಕಂಡು ಬಂದಿಲ್ಲ ನಮ್ಗೆ. ಮತ್ತೆ ನೀವು 75% ಕೊಟ್ಟಾಗ ನಿಮಗೆ 25% ಅಷ್ಟು ರಸಗೊಬ್ಬರಗಳ ಖರ್ಚು ಕಡಿಮೆ ಆಗುತ್ತೆ. ಆ ರೀತಿನಲ್ಲಿ ನಮ್ದೇನು ಲಾಭ ವೆಚ್ಚದ ಅನುಪಾತ ಅಂತೀವಲ್ಲ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನೀವು 100 ಕೆಜಿ ಕೊಡೋ ಕಡೆ ಬರೀ 75 ಕೆಜಿ ಕೊಟ್ಟೇನೆ ನಿಮ್ ಬೆಳೆ ತಗೋಬಹುದು, ಒಳ್ಳೆ ಗುಣಮಟ್ಟದ ಬೆಳೆ ತಗೋಬಹುದು. ಜಾಸ್ತಿ ವ್ಯತ್ಯಾಸ ಕಂಡು ಬಂದಿಲ್ಲ. ಆದ್ರೆ ಏನಪ್ಪ ಅಂದ್ರೆ, 10 ದಿನಗಳ ಅಂತರ ಯಾಕೆ ನಾವು ಶಿಫಾರಸು ಮಾಡಿದ್ವಿ ಅಂದ್ರೆ, 7 ದಿನಗಳ ಅಂತರದಲ್ಲಿ ನೀವು ರಸಾವರಿ ಕೊಡ್ಬೇಕು ಅಂದ್ರೆ ಸ್ವಲ್ಪ ಲೇಬರ್ ರಿಕ್ವೈರ್ಮೆಂಟು ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ವ್ಯತ್ಯಾಸ ಇಲ್ಲದೆ ಇರೋದ್ರಿಂದ ನಾವು 10 ದಿನಗಳ ಅಂತರ ಸೂಕ್ತ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಖರ್ಚು ಕಡೆನೂ ನಾವು ಗಮನ ಹರಿಸ್ಬೇಕಾಗತ್ತೆ. ರೈತರ ದೃಷ್ಟಿಕೋನದಿಂದ ನೋಡೋದಾದ್ರೆ ಆದಷ್ಟು ನಾವು ಖರ್ಚು ಕಡಿಮೆ ಮಾಡಿ ಹೆಂಗ್ ಜಾಸ್ತಿ ಇಳುವರಿ ಪಡ್ಕೋಬಹುದು ಅನ್ನೋದೇ ನಾವು ಗಮನ ಹರಿಸ್ಬೇಕಾದಂತ ಪ್ರಮುಖ ಅಂಶ ಆಗಿರುತ್ತಲ್ಲ. ಹಂಗಾಗಿ 7 ದಿನಗಳ ಅಂತರಕ್ಕಿಂತಲೂ 10 ದಿನಗಳ ಅಂತರ ಸೂಕ್ತ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ. ಈಗ 10 ದಿನಗಳ ಅಂತರ ಅಂದ್ರೆ 3 ತಿಂಗಳ ಕನಿಷ್ಠ ಅಂದ್ರೆ 9 ಬಾರಿ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ. ಖರ್ಚೇನು ಜಾಸ್ತಿ ಬರೋದಿಲ್ವಾಗಿದ್ರೆ? ಖರ್ಚೇನ್ ಬರುತ್ತೆ, ನಿಮ್ಗೇನು ರಸಗೊಬ್ಬರ ಮಿಕ್ಸ್ ಮಾಡ್ಬೇಕು ಒಂದ್ ಬಕೆಟ್ ಅಲ್ಲಿ, ಅದನ್ನ ರೈತರೇ ಮಾಡ್ತಾರೆ ಅಲ್ವಾ. ವೆಂಚುರಿ ಸಿಸ್ಟಮ್ ಇಟ್ಟು ಆನ್ ಮಾಡಿದ್ರೆ ಅದನ್ನು ರೈತರೇ ಮಾಡ್ತಾರೆ, ಅದಕ್ಕೇನು ನಿಮಗೆ ಲೇಬರ್ ಬೇಕಾಗೋದಿಲ್ಲ. ನಿಮಗೇನು ನಾಟಿ ಮಾಡೋದಕ್ಕೆ ಜನ ಬೇಕು,

ನಿಮ್ಗೆ ಯಾವ ರೀತಿ ಮಾಹಿತಿ ಬೇಕು ಪ್ರತಿಯೊಂದು ಮಾಹಿತಿನೂ ಇಲ್ಲಿ ಸುಮಾರು ಜನ ವಿಜ್ಞಾನಿಗಳಿದ್ದೀವಿ ಇಲ್ಲಿ ಎಲ್ಲರೂ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ನಿಮ್ಗೆ ಒಳ್ಳೆಯ ರೀತಿಯ ಉತ್ತಮವಾದಂತ ಪ್ರತಿಕ್ರಿಯೆ ಖಂಡಿತ ಕೊಡ್ತೀವಿ ಅಂತ ಹೇಳ್ತೇ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಇದುವರೆಗೂ ಈರುಳ್ಳಿ ಬೆಳೆಯಲ್ಲಿ ರಸಾವರಿ ಪದ್ಧತಿ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಶ್ರೀಮತಿ ಬಿಎನ್ ಗೀತಾಕುಮಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಈಗ ಹವಾಮಾನ ವರದಿ. ರಾಜ್ಯದ ಕರಾವಳಿ ಕೆಲವು ಕಡೆಗಳಲ್ಲಿ ಮತ್ತು ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಧರ್ಮಸ್ಥಳ, ಕಾರವಾರ, ಬಿ ಬಾಗೇವಾಡಿ, ಯಡವಾಡ, ದಾವಣಗೆರೆ ತಲಾ 3 ಸೆಂಟಿಮೀಟರ್, ಹಳಿಯಾಳ, ಕುಂದಾಪುರ, ಪುತ್ತೂರು, ಎಚ್ಎಂಎಸ್ ಕಾರ್ಕಳ, ಗೋಕಾಕ, ಸುತಗಟ್ಟಿ, ಮತ್ತಿಕೊಪ್ಪ, ಮುಂಡರಗಿ, ಭಾಗಮಂಡಲ ತಲಾ 2 ಸೆಂಟಿಮೀಟರ್, ಕದ್ರಾ, ಕಿರುವತ್ತಿ, ಸಿದ್ದಾಪುರ, ಅಕ್ಕಿ ಆಲೂರು, ಹಿಡಕಲ್ ಅಣೆಕಟ್ಟು, ಗದಗ, ಇಂಡಿ, ಕೊಟ್ಟಿಗೆಹಾರ, ಪೊನ್ನಂಪೇಟೆ, ಮೂರ್ನಾಡು, ಸರಗೂರು ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದ ಅತಿ ಗರಿಷ್ಠ ಉಷ್ಣಾಂಶ 39°C ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳ ಕೆಲವು ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಗುಡುಗು ಮುನ್ನೆಚ್ಚರಿಕೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಗುಡುಗು ಮಿಂಚಿನ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮಾ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444, ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಈಗ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೇಗಿದೆ? ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಯಿಂದ ಗರಿಷ್ಠ 6,449 ರೂಪಾಯಿಗಳು. ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,929 ರಿಂದ ಗರಿಷ್ಠ 1,929 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಾಲ್ಗೆ 1,765 ರೂಪಾಯಿಯಿಂದ 1,955 ರೂಪಾಯಿಗಳು. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 2,402 ರೂಪಾಯಿಗಳಿಂದ ಗರಿಷ್ಠ 2,511 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5,500 ರೂಪಾಯಿಯಿಂದ 8,000 ರೂಪಾಯಿಗಳು. ಬಾಳೆಹಣ್ಣು, ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ 4,000 ರೂಪಾಯಿಯಿಂದ 5,000 ರೂಪಾಯಿಗಳು. ಬಾಳೆಹಣ್ಣು, ಪಚ್ಚಬಾಳೆ ಕ್ವಿಂಟಾಲ್ಗೆ 2,500ರಿಂದ 3,000 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಾಲ್ಗೆ 6,000 ರೂಪಾಯಿಯಿಂದ 7,000 ರೂಪಾಯಿಗಳು. ಬೀಟ್ರೂಟ್ ಕ್ವಿಂಟಾಲ್ಗೆ 1,400 ರೂಪಾಯಿಯಿಂದ 1,600 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ 3,200 ರೂಪಾಯಿಯಿಂದ 3,600 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ 1,400 ರೂಪಾಯಿಯಿಂದ 1,600 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಾಲ್ಗೆ 1,600ರಿಂದ 2,000 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ 2,500 ರೂಪಾಯಿಯಿಂದ 3,000 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ 800ರೂಪಾಯಿಯಿಂದ 1,200 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ 3,000ರೂಪಾಯಿಯಿಂದ 3,500 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ 2,000ರೂಪಾಯಿಯಿಂದ 2,500 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ 1,500 ರೂಪಾಯಿಯಿಂದ 2,000 ರೂಪಾಯಿಗಳು. ಸಪೋಟ ಕ್ವಿಂಟಾಲ್ಗೆ 1,500 ರೂಪಾಯಿಯಿಂದ 2,000 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ 1,400 ರೂಪಾಯಿಂದ 1,600 ರೂಪಾಯಿಗಳು, ನುಗ್ಗೆಕಾಯಿ ಕ್ವಿಂಟಾಲ್ಗೆ 3,000 ರೂಪಾಯಿಂದ 3,500 ರೂಪಾಯಿಗಳು, ಬೆಳ್ಳುಳ್ಳಿ ಕ್ವಿಂಟಾಲ್ಗೆ 2,500 ರೂಪಾಯಿಂದ 7,000 ರೂಪಾಯಿಗಳು, ದ್ರಾಕ್ಷಿ ಕ್ವಿಂಟಾಲ್ಗೆ 3,000 ರೂಪಾಯಿಂದ 3,500 ರೂಪಾಯಿಗಳು, ಅವರೆಕಾಯಿ ಕ್ವಿಂಟಾಲ್ಗೆ 3,000 ರೂಪಾಯಿಂದ 3,500 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 3,000 ರೂಪಾಯಿಂದ 3,500 ರೂಪಾಯಿಗಳು, ನೆಲಗಡಲೆ ಕ್ವಿಂಟಾಲ್ಗೆ 4,000 ರೂಪಾಯಿಂದ 6,710 ರೂಪಾಯಿಗಳು, ಕರ್ಬೂಜ ಕ್ವಿಂಟಾಲ್ಗೆ 1,000 ರೂಪಾಯಿಂದ 2,000 ರೂಪಾಯಿಗಳು, ನವಿಲುಕೋಸು ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು, ಬೆಂಡೆಕಾಯಿ ಕ್ವಿಂಟಾಲ್ಗೆ 1,500 ರೂಪಾಯಿಂದ 2,000 ರೂಪಾಯಿಗಳು, ನಿಂಬೆಹಣ್ಣು ಕ್ವಿಂಟಾಲ್ಗೆ 1,401 ರೂಪಾಯಿಂದ 1,986 ರೂಪಾಯಿಗಳು, ಮೆಕ್ಕೆಜೋಳ ಕ್ವಿಂಟಾಲ್ಗೆ 1,401 ರೂಪಾಯಿಂದ 1,986 ರೂಪಾಯಿಗಳು, ಮಾವಿನ ಹಣ್ಣು ಕ್ವಿಂಟಾಲ್ಗೆ 3,000 ರೂಪಾಯಿಂದ 4,500 ರೂಪಾಯಿಗಳು, ಮೂಸಂಬಿ ಕ್ವಿಂಟಾಲ್ಗೆ 3,500 ರೂಪಾಯಿಂದ 4,000 ರೂಪಾಯಿಗಳು, ಈರುಳ್ಳಿ ಕ್ವಿಂಟಾಲ್ಗೆ 300 ರೂಪಾಯಿಂದ 1,150 ರೂಪಾಯಿಗಳು, ಭತ್ತ ಕ್ವಿಂಟಾಲ್ಗೆ 1,580 ರೂಪಾಯಿಗಳಿಂದ 2,040 ರೂಪಾಯಿಗಳು, ಪಪ್ಪಾಯಿ ಕ್ವಿಂಟಾಲ್ಗೆ 1,800 ರೂಪಾಯಿಂದ 2,200 ರೂಪಾಯಿಗಳು, ಅನಾನಸ್ ಕ್ವಿಂಟಾಲ್ಗೆ 1,800 ರೂಪಾಯಿಂದ 2,000 ರೂಪಾಯಿಗಳು, ದಾಳಿಂಬೆ ಕ್ವಿಂಟಾಲ್ಗೆ 4,500 ರೂಪಾಯಿಂದ 5,000 ರೂಪಾಯಿಗಳು, ಆಲೂಗಡ್ಡೆ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,600 ರೂಪಾಯಿಗಳು, ಮೂಲಂಗಿ ಕ್ವಿಂಟಾಲ್ಗೆ 1,600 ರೂಪಾಯಿಂದ 2,000 ರೂಪಾಯಿಗಳು, ರಾಗಿ ಕ್ವಿಂಟಾಲ್ಗೆ 2,365 ರೂಪಾಯಿಂದ 2,431 ರೂಪಾಯಿಗಳು, ಹೀರೆಕಾಯಿ ಕ್ವಿಂಟಾಲ್ಗೆ 1,800 ರೂಪಾಯಿಂದ 2,200 ರೂಪಾಯಿಗಳು, ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ 1,500 ರೂಪಾಯಿಂದ 2,000 ರೂಪಾಯಿಗಳು, ಸೂರ್ಯಕಾಂತಿ ಕ್ವಿಂಟಾಲ್ಗೆ 3,609 ರೂಪಾಯಿಂದ 3,669 ರೂಪಾಯಿಗಳು, ಸೋಣಗಡ್ಡೆ ಕ್ವಿಂಟಾಲ್ಗೆ 2,800 ರೂಪಾಯಿಂದ 3,200 ರೂಪಾಯಿಗಳು, ಸಿಹಿಗೆಣಸು ಕ್ವಿಂಟಾಲ್ಗೆ 1,000 ರೂಪಾಯಿಂದ 1,500 ರೂಪಾಯಿಗಳು, ಸಿಹಿ ಕುಂಬಳಕಾಯಿ ಕ್ವಿಂಟಾಲ್ಗೆ 1,000 ರೂಪಾಯಿಂದ 1,500 ರೂಪಾಯಿಗಳು, ತೊಂಡೆಕಾಯಿ ಕ್ವಿಂಟಾಲ್ಗೆ 3,000 ರೂಪಾಯಿಂದ 4,000 ರೂಪಾಯಿಗಳು, ಟೊಮ್ಯಾಟೊ ಕ್ವಿಂಟಾಲ್ಗೆ 800 ರೂಪಾಯಿಂದ 1,200 ರೂಪಾಯಿಗಳು, ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆ ಸಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2,139 ರೂಪಾಯಿಂದ ಗರಿಷ್ಠ 2,326 ರೂಪಾಯಿಗಳು. ಕಡಲೆಕಾಳು ಕ್ವಿಂಟಾಲ್ಗೆ 4,900 ಗರಿಷ್ಠ ಹಾಗೂ ಕನಿಷ್ಠ 4,907 ರೂಪಾಯಿಗಳು. ಜೋಳ ಕ್ವಿಂಟಾಲ್ಗೆ 1,718 ರೂಪಾಯಿಂದ 3,170 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಾಲ್ಗೆ 1,709 ರೂಪಾಯಿಂದ 1,903 ರೂಪಾಯಿಗಳು. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 2,839 ರೂಪಾಯಿಂದ ಗರಿಷ್ಠ 3,117 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಪ್ರತಿ ಶುಕ್ರವಾರ ರಾತ್ರಿ 7:45 ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಮಾತನಾಡು ಹೇ ಮುತ್ತು ಹೇ ಗಿಳಿಯ ಮಾತನಾಡು.